ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಪ್ರಾಕೃತಿಕ ಆಪದಾ ಕಭಿ ಡರಿ ನೀ ಬಸ್ ಜರೂರತ್ ಹೈ ಉಸ್ಕಿ ಆಹಟ್ ಕೋ ಸಮಝನೆ ಕಿ ಔರ್ ಸಾವಧಾನಿ ರಖನೆ ಕಿ. ಬಾರಿಶ್ ಕೆ ಸಮಯ ರೇಡಿಯೋ, ಟಿವಿ, ನ್ಯೂಸ್ ಪೇಪರ್ ಕೆ ದ್ವಾರಾ ಜಾನಕಾರಿ ಲೇತೆ ರಹೇ. ಅಫವಾಹೋ ಪರ್ ಧ್ಯಾನ್ ನಾ ದೇ, ವಿಚಲಿತ್ ನಾ ಹೋ, ಕೇವಲ ಸತರ್ಕ ರಹೇ. ಅಪ್ನೆ ಮೊಬೈಲ್ ಕೋ ಚಾರ್ಜ್ ರಖೇ, SMS ಕಾ ಉಪಯೋಗ ಕರೇ, ಜಿಸ್ಸೆ ಬ್ಯಾಟರಿ ಕಿ ಲೈಫ್ ಬಚೆ. ಭಾರಿ ಬಾರಿಶ್ ಕೆ ಸಮಯ ಘರ್ ಸೆ ಬಾಹರ್ ನಾ ನಿಕಲೇ. ಅಪ್ನೆ ಜರೂರಿ ಸಾಮಾನ್ जैसे सूखे कपड़े, टॉर्च, खाने का सूखा सामान, पीने का पानी और प्राथमिक चिकित्सा सामग्री की किट तैयार रखें. जरूरी कागजात जैसे परिवार के सभी सदस्यों के पहचान पत्र वाटरप्रूफ बैग में रखें. गैस और बिजली की सप्लाई बंद कर दें. तैयारी में है समझदारी. NDMA द्वारा जनहित में जारी. The Marine Products Export Development Authority, MPEDA, conducts a national-level quiz competition, MPEDA Golden Jubilee Marine Quest 2022, for the students of 8 to 12 classes as a part of its Golden Jubilee celebrations and Azadi Ka Amrit Mahotsav. The competition offers cash prizes of about Rs. 10 lakhs in total, and the first prize will be Rs. 1 lakh. The registration for the teams for the second round has been started, and for the registration form and other details, visit www.mpeda.gov.in or contact 7012-569672. ಕೇಳುಗರೆ, ಒಂದು ಪ್ರಕಟಣೆ. ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ಅಂದರೆ ರೈತರ ಪಾಲ್ಗೊಳ್ಳುವಿಕೆಯೇ ನಮ್ಮ ಆದ್ಯತೆ. ಈ ಅಭಿಯಾನದ ಅಂಗವಾಗಿ ದೇಶಾದ್ಯಂತ ರೈತರ ಕೃಷಿ ಸಾಧನೆಯ ವಿಡಿಯೋವನ್ನು ಆಮಂತ್ರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಸಚಿವಾಲಯವು 3 ಶ್ರೇಣಿಗಳಲ್ಲಿ ವಿಡಿಯೋವನ್ನು ದಾಖಲಿಸಿಕೊಳ್ಳಲಾಗುತ್ತದೆ. ರೈತರ ಆದಾಯ ಹೆಚ್ಚಳ ಹೇಗೆ ಸಾಧ್ಯವಾಯಿತು, ರೈತರು ಅಳವಡಿಸಿದ ನೂತನ ಪದ್ಧತಿ ಮತ್ತು ತಂತ್ರಜ್ಞಾನದಿಂದ ಉತ್ಪಾದಕತೆಯಲ್ಲಿ ಹೆಚ್ಚಳ, ಕೃಷಿ ಇಲಾಖೆಗಳ ಮೂಲಕ ರೈತರಿಗೆ ಆಗಿರುವ ಉಪಯೋಗಗಳು, ಆಸಕ್ತರು 1 ಅಥವಾ 3 ವರ್ಗಗಳಿಗೂ ವಿಡಿಯೋವನ್ನು ದಾಖಲಿಸಿ ಕಳುಹಿಸಲು June 15-8 ಕಾಲಾವಕಾಶವಿದೆ. ಮೊದಲ ಬಹುಮಾನ 11,000, ದ್ವಿತೀಯ 5,000 ಹಾಗೂ ತೃತೀಯ 3,000, ಹಾಗೂ ಪಾಲ್ಗೊಂಡವರಿಗೆಲ್ಲ ಪ್ರಮಾಣ ಪತ್ರ ದೊರೆಯಲಿದೆ. ಹೆಚ್ಚಿನ ವಿವರಗಳಿಗೆ innovativeindia.mygov.in ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18-40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಈಗ ಕೇಳಿ ಉಪವಾಸ ಚಿಕಿತ್ಸೆ. ಈ ವಿಷಯದ ಕುರಿತು ಮಂಗಳೂರು ದೇವಿನಗರದ ಶಾರದಾ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಡಾಕ್ಟರ್ ಸಂದೀಪ್ ಬೇಕಲ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಸಂದೀಪ್ ಬೇಕಲ್ ಅವರೇ, ನಮಸ್ಕಾರ. ನಮಸ್ಕಾರ. ಬೇರೆ ಬೇರೆ ರೀತಿಯ ಚಿಕಿತ್ಸೆಯ ಬಗ್ಗೆ ನಾವು ಕೇಳಿದ್ದೇವೆ, ಅದರಲ್ಲೂ ವಿಶೇಷವಾಗಿ ಉಪವಾಸ ಚಿಕಿತ್ಸೆ ಎನ್ನುವಂತಹದ್ದು. ಹಾಗಂದ್ರೆ ಏನು, ಅದನ್ನು ಯಾವ ರೀತಿ ಮಾಡುವಂತಹದ್ದು, ಇದನ್ನು ಮಾಡೋದ್ರಿಂದ ಯಾವ ರೀತಿ ಒಂದು ಅನುಕೂಲ ಆಗ್ತದೆ, ಈ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಈ ಉಪವಾಸ ಚಿಕಿತ್ಸೆ ಅಂದರೆ ಏನು, ಇದರ ಒಂದು ಮಹತ್ವ ಏನು? ಉಪವಾಸ ಅನ್ನುವಂಥದ್ದು ಸಾಮಾನ್ಯವಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಇಲ್ಲದ್ರೆ ನಮ್ಮ ಸಾಮಾಜಿಕ ಹಿನ್ನೆಲೆಯಲ್ಲಿ ಕೇಳಿ ಬರುವಂಥದ್ದು ಸಹಜ. ಆದರೆ ಅದನ್ನು ಚಿಕಿತ್ಸೆಯಾಗಿ ಬಳಸ್ತಾರೆ ಅಂತ ನಮಗೆಲ್ಲರಿಗೂ ಮನದಟ್ಟಾಗಿರುವಂಥದ್ದು ಬಹುಶಃ ಇತ್ತೀಚೆಗೆನೆ. ಫಾಸ್ಟಿಂಗ್ ಥೆರಪಿ ಇಲ್ಲಾಂದ್ರೆ ನೇಚುರೋಪತಿ ಆಸ್ಪತ್ರೆಗಳಲ್ಲಿ ಉಪವಾಸವನ್ನು ಚಿಕಿತ್ಸೆ ಅಂತ ಸಾಮಾನ್ಯವಾಗಿ ನೀವು ಕೇಳಿರ್ತೀರಿ. ಆದರೆ ಆಯುರ್ವೇದದಲ್ಲಿ ಕೂಡ ಇದರ ಉಕ್ತಿ ಇದೆ, ಅದು ಸಾಕಷ್ಟು ಪ್ರಮಾಣದಲ್ಲಿ ಇದೆ, ಸಾಕಷ್ಟು ರೋಗದ ಪ್ರಕರಣಗಳಲ್ಲಿ ಇದೆ ಎನ್ನುವಂಥದ್ದು ತುಂಬ ತಿಳ್ಕೊಳ್ಬೇಕಾದಂಥ ವಿಚಾರ. ಸಾಮಾನ್ಯವಾಗಿ ಉಪವಾಸ ಅನ್ನುವಂಥದ್ದು ಶಬ್ದಶಃ ಹೇಳಿದರೆ ಉಪವಾಸ ಅಂತ ಹೇಳಿದರೆ ಉಪವಾಸನ್ ಅಂದರೆ ಹತ್ತಿರ ಬರುವಂಥದ್ದು ಅಂತ. ಯಾವುದರ ಹತ್ತಿರ? ಸಾಮಾನ್ಯವಾಗಿ ನೀವು ಶಾಸ್ತ್ರೀಯವಾಗಿ ನಿಮ್ಮ ಶಬ್ದಕೋಶದಲ್ಲಿ ನೋಡಿದರೆ ಏನು ಕಾಣ್ತದೆ ಅಂತ ಹೇಳಿದರೆ, ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಅದು ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಏನು ಸಂಬಂಧವನ್ನು ಇನ್ನೂ ಹೆಚ್ಚುಗೊಳಿಸುವಂಥದ್ದು, ಹತ್ತಿರ ಬರುವಂಥದ್ದು, ಜೀವಾತ್ಮವು ಪರಮಾತ್ಮನಿಗೆ ಹತ್ತಿರ ಬರುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಇದೆ. ಆದರೆ ನಮ್ಮ ಈ ಚಿಕಿತ್ಸಾ ದೃಷ್ಟಿಯಿಂದ ನೋಡಿದಾಗ ಅವನ ಆರೋಗ್ಯದ ಸ್ಥಿತಿಗೆ ಮತ್ತೆ ಮರಳುವಂತೆ ಮಾಡುವಂಥದ್ದು, ಇಲ್ಲ ಪುನಃ ನೀವು ಬೇರೆ ಬೇರೆ ದೃಷ್ಟಿಕೋನಗಳನ್ನು ನೋಡಿ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸಲಿಕ್ಕೆ ಅವಕಾಶಗಳಿದೆ. ಸಾಮಾನ್ಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಅರ್ಥವಾಗಿ ಹೇಳುವುದಿದ್ರೆ ನಾವು ಏನು ತಿನ್ನದಿರುವಂಥದ್ದು ಉಪವಾಸ ಅಂತ ಹೇಳಿ. ಹೌದು, ಖಂಡಿತವಾಗಿ ಉಪವಾಸ ಅಂದರೆ ಆಹಾರ ಯಾವುದು ಸೇವಿಸದೇ ಇರೋದು, ಅದರಲ್ಲಿ ಪುನಃ ಭಿನ್ನ ಭಿನ್ನ ಭೇದಗಳಿದೆ. ಅದು ಉಪವಾಸದಲ್ಲಿರುವಂತಹ ವಿವಿಧ ವೈವಿಧ್ಯತೆ ಏನು, ಅದರ ಬಗ್ಗೆ ಹೇಳಿ. ಉಪವಾಸ ಅನ್ನುವಂಥದ್ದು ಸಾಮಾನ್ಯ ಆಡುಭಾಷೆಯಲ್ಲಿ ನೀವು ಮೊದಲೇ ಹೇಳಿದಾಗೆ ಆಹಾರದಿಂದ ವರ್ಜನೆ, ಅಂದರೆ ಆಹಾರದಿಂದ ದೂರ ಇರುವಂಥದ್ದು ಅಂತ. ಆದರೆ ನಾವು ಚಿಕಿತ್ಸೆಗೆ ಬೇಕಾಗಿ ಕೆಲವು ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಕೊಂಡಿದ್ದೇವೆ ಅಥವಾ ಪ್ರಭೇದಗಳನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೆಲವು ಪ್ರಭೇದಗಳಂತ ಹೇಳಿದರೆ ಸಮಯಕ್ಕೆ ಅನುಗುಣವಾಗಿ, ಅಂದರೆ ಕಾಲಾವಧಿಗೆ ಅನುಗುಣವಾಗಿ, ಕಾಲಾವಧಿಗೆ ಅನುಗುಣವಾಗಿ ಹೆಚ್ಚು ದೀರ್ಘಕಾಲೀನವಾಗಿ ಮಾಡುವಂಥದ್ದು ಅಥವಾ ಅಲ್ಪಕಾಲೀನವಾಗಿ ಮಾಡುವಂಥದ್ದು, ಇಲ್ಲ ಮಧ್ಯಂತರ ಕಾಲೀನ. ದೀರ್ಘಕಾಲೀನ ಅಂತ ಹೇಳಿದರೆ ಹೆಚ್ಚಾಗಿ 10 ದಿನಕ್ಕಿಂತ ಹೆಚ್ಚು ಮಾಡುವಂಥದ್ದು, ಹಾಗೆ ಮಧ್ಯಂತರಕಾಲೀನ ಅಂದರೆ ಒಂದು 5-10 ದಿನದ ಒಳಗೆ, ಮತ್ತು ಅಲ್ಪಕಾಲೀನ ಅಂದರೆ 5 ದಿನದ ಒಳಗಿನ ಉಪವಾಸ. ಹಾಗೆ ಕೆಲವು ಆಹಾರಗಳನ್ನು ತಗೊಂಡು ಉಪವಾಸ ಮಾಡುವಂಥದ್ದು ಕೂಡ ಇದೆ. ಮೋನೋಡಯಟ್ ಥೆರಪಿ ಅಂತ ನಾವು ಹೇಳ್ತೇವೆ, ಇಲ್ಲದ್ರೆ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಅದರಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಕೆಲವು ಒಂದು ರೀತಿಯ ಹಣ್ಣಿನ ರಸ ಇರ್ಬೋದು, ಇಲ್ಲ ತರಕಾರಿಯ ರಸ ಇರ್ಬೋದು, ಇಲ್ಲ ಆ ತರಕಾರಿಯನ್ನು ಬೇಯಿಸಿದಂಥದ್ದನ್ನು ಕೊಡುವಂಥದ್ದು, ಜೊತೆಯಲ್ಲಿ ನೀರನ್ನು ಸೇವಿಸಬಹುದು ಆ ವ್ಯಕ್ತಿ, ಅದು ಬಿಟ್ಟು ಬೇರೆ ಯಾವುದೇ ಮೂರನೇ ವಸ್ತುವನ್ನು ಸೇವಿಸಲಿಕ್ಕಿಲ್ಲ. ಹಾಗೆ ಇನ್ನೊಂದು ರೀತಿಯಲ್ಲಿ ಬರೀ ನೀರನ್ನು ಸೇವಿಸಿ ಉಪವಾಸ ಮಾಡುವಂಥದ್ದು, ಇಲ್ಲ ಹಣ್ಣಿನ ರಸಗಳನ್ನು ಸೇವಿಸಿ ಮಾತ್ರ ಉಪವಾಸ ಮಾಡುವಂಥದ್ದು, ಅಂದರೆ ದ್ರವ ಆಹಾರಗಳನ್ನು ಮಾತ್ರ ಸೇವಿಸಿ ಉಪವಾಸ ಮಾಡುವಂಥದ್ದು, ಇಲ್ಲ ತೀರ ಎಲ್ಲ ಯಾವುದೂ ಆಹಾರ ಇಲ್ಲದೆ ನಿರಾಹಾರವಾಗಿರುವಂಥದ್ದು, ನಿರ್ದ್ರವವಾಗಿರುವಂಥದ್ದು, ಯಾವುದೇ ತಗೊಳ್ಳದೆ ಉಪವಾಸ ಮಾಡುವಂಥದ್ದು, ಇದು ಒಂದು ಭೇದ ಇರುವಂಥದ್ದು. ಹಾಗೆ ಹಿನ್ನೆಲೆಗಳ ಪ್ರಕಾರ ಕೂಡ ಒಂದು ರೀತಿಯ ಭೇದ ಇದೆ. ಅಂದರೆ ಧಾರ್ಮಿಕವಾಗಿ ಕಾರಣಗಳಿಗೆ ಅನುಸಾರವಾಗಿ, ಅಂದರೆ ದೇವರ ಕಾರಣಗಳಿಗಾಗಿ, ಅಂದರೆ ಯಾವುದೋ ಒಂದು ವಿಶಿಷ್ಟ ದಿನಗಳು ಬಂದಾಗ ನಾವು ಧಾರ್ಮಿಕ ಕಾರಣಕ್ಕೆ ಮಾಡ್ತೇವೆ ಉಪವಾಸ. ಹಾಗೆ ಸಾಮಾಜಿಕ ಕಾರಣ, ಏಕಾದಶಿ ಒಂದು ಸಾಮಾನ್ಯವಾಗಿ ಹೆಚ್ಚಿನವರು ರೂಢಿಸಿಕೊಂಡಿರುವಂಥದ್ದು, ಅದಲ್ಲದೆ ಬೇರೆ ಶಿವರಾತ್ರಿ ದಿನ ಮಾಡ್ಬೋದು, ಇನ್ನು ಬೇರೆ ದಿನಗಳಲ್ಲಿ ಭೀಮನ ಅಮಾವಾಸ್ಯೆ ಅಂತ ಹೀಗೆಲ್ಲ ಹಲವಾರು ದಿನಗಳು ಬರುತ್ತೆ. ಅಂತಹ ದಿನಗಳಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರಣಕ್ಕೆ ಮಾಡುವಂಥದ್ದು, ಅಂದರೆ ಸಾಮಾಜಿಕ ಕಾರಣಕ್ಕೆ ಬೇಕಾಗಿ ಉಪವಾಸ ಮಾಡುವಂಥದ್ದು, ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡುವಂಥದ್ದು, ಸತ್ಯಾಗ್ರಹ ಒಂದು ರೀತಿಯ ಸತ್ಯಾಗ್ರಹ. ಹೌದು, ಹಾಗೆ ಚಿಕಿತ್ಸಾ ವಿಧಾನವಾಗಿ ಉಪವಾಸವನ್ನು ಅಳವಡಿಸಿಕೊಳ್ಳುವಂಥದ್ದು, ಈ ಮೂರು ತುಂಬ ಗ್ರಾಸ್ ಆಗಿ ಹೇಳಬಹುದಾದಂಥದ್ದು. ಈಗ ಎಷ್ಟು ಸರಿ ಹೇಳುವಂಥದ್ದು ಅಂತಂದರೆ ಉಪವಾಸ ಮಾಡಿದರೆ ನಿತ್ರಾಣ ಆಗುವುದಿಲ್ವಾ ಅಂತ ಹೇಳಿ. ಬಹುಶಃ ಸಾಕಷ್ಟು ದಷ್ಟಪುಷ್ಟವಾಗಿದ್ದವರು ಕೂಡ ಏನಾದರೂ ಉಪವಾಸ ಮಾಡಬಹುದು, ಬಹಳ ಕೃಶವಾಗಿರುವಂಥವರು ಉಪವಾಸ ಮಾಡಿದರೆ ಹೇಗೆ ತಡ್ಕೊಳ್ಳೋದು? ಹಾಗಾಗಿ ಈ ಉಪವಾಸ ಚಿಕಿತ್ಸೆ ಎನ್ನುವಂಥದ್ದು ಯಾರಿಗೆ ಸೂಕ್ತ, ಯಾರಿಗೆ ಅಗತ್ಯ? ಇದೊಂದು ತುಂಬ ರೋಚಕವಾದ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲರಲ್ಲಿ ಕಂಡುಬರುವಂತಹ ಇದೊಂದು ಸಂಶಯ. ಈಗ ನಾನು ಒಂದು ಹೊತ್ತು ಆಹಾರ ತಗೊಳ್ದಿದ್ರೆ ನನಗೆ ತಡಿಲಿಕ್ಕೆ ಆಗುದಿಲ್ಲ, ಅರ್ಧ ಗಂಟೆ ನಿತ್ರಾಣ ಆಗ್ತದೆ ಅಂತ. ಹಸಿವು ಅನ್ನುವಂಥದ್ದು ಒಂದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳಿದ್ರೆ, ನೀವು ನಿಮ್ಮ ಶರೀರವನ್ನು ಅದಕ್ಕೆ ಅಭ್ಯಾಸಗೊಳಿಸಿದ್ರೆ ನಿಮಗೆ ಹಸಿವಾಗ್ತದೆ. ಈಗ ನೀವೊಂದು ಉದಾಹರಣೆಗೆ ಹೇಳೋದಾದ್ರೆ, ಬೆಳಿಗ್ಗೆ 10 ಗಂಟೆಗೆ ಆಹಾರ ತಗೊಂಡ್ರಿ, ಮತ್ತೆ 12 ಗಂಟೆಗೆ ಪ್ರತಿದಿನ ಆಹಾರ ತಗೊಳ್ಳುವ ಅಭ್ಯಾಸ ಮಾಡಿಕೊಂಡ್ರಿ, ಒಂದು ಯಾವುದೋ ಸಂದರ್ಭದಲ್ಲಿ ಈ 12 ಗಂಟೆಯ ಆಹಾರ ತಗೊಳ್ಳಿಕ್ಕೆ ಆಗಲಿಲ್ಲ, ಆಗ ಶರೀರ ಮತ್ತೆ ಆಹಾರವನ್ನು ಬಯಸ್ತದೆ. ಇದು ಅಭ್ಯಾಸದಿಂದ ಬರುವಂಥದ್ದು. ಶರೀರಕ್ಕೆ ಶಕ್ತಿಯ ಕೊರತೆ ಉಂಟಾಗಿ ಅಥವಾ ಪೋಷಕಾಂಶದ ಕೊರತೆ ಉಂಟಾಗಿ ಆಗುವಂತಹ ಹಸಿವು ಅಲ್ಲ ಅದು, ಅದೊಂದು ರೀತಿಯ ಸುಳ್ಳು ಹಸಿವು ಅಂತ ಹೇಳಬಹುದು. ಅದರಿಂದಾಗಿ ಸಾಮಾನ್ಯವಾಗಿ ಜನ ತಪ್ಪು ತಿಳ್ಕೊಳ್ಳೋದು ಇದೇ ಸಂದರ್ಭದಲ್ಲಿ, ನನಗೆ ಹಸಿವು ತಡಿಲಿಕ್ಕೆ ಆಗುದಿಲ್ಲ ಅಂದರೆ ತಡೆದು ನೋಡಲಿಲ್ಲ ಆ ವ್ಯಕ್ತಿ, ಮುಂದೆ ಹೋದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಮೊದಲೇ ಆಹಾರ ತಗೊಂಡು ಅಥವಾ ಏನೋ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ತಗೊಂಡಿರ್ತಾರೆ ಅವರು. ಅದರಿಂದಾಗಿ ಉಪವಾಸ ಮಾಡಲಿಕ್ಕೆ ಚಿಕಿತ್ಸಾ ದೃಷ್ಟಿಯಿಂದ ಮಾಡಲಿಕ್ಕೆ ನಾವು ಹೇಳುವಾಗ ಕೆಲವು ವಿಷಯಗಳನ್ನು ಗಮನಿಸ್ತೇವೆ. ಅಂದರೆ ಆ ವ್ಯಕ್ತಿಯ ಬಲವನ್ನು, ಆ ವ್ಯಕ್ತಿಯ ಪ್ರಕೃತಿಯನ್ನು ಮತ್ತು ಆ ವ್ಯಾಧಿ ಅವಸ್ಥೆಯನ್ನು. ಈಗ ಆಹಾರದ ಹೆಚ್ಚು ಪ್ರಮಾಣದಲ್ಲಿ ತಗೊಂಡೋದ್ರಿಂದ ಆಗುವಂತಹ ರೋಗಗಳು ಒಂದು, ಮತ್ತೆ ಆಹಾರ ಕಡಿಮೆ ಕೊರತೆಯಿಂದ ಆಗುವಂತಹ ರೋಗಗಳು ಇನ್ನೊಂದು ಗ್ರೂಪ್. ಇದನ್ನು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಸಂತರ್ಪಣೋತ್ತ ವ್ಯಾಧಿಗಳು ಹಾಗೆ ಅಪತರ್ಪಣೋತ್ತ ವ್ಯಾಧಿಗಳು ಅಂತ ನಾವು ಕರಿತೇವೆ. ಈ ಸಂತರ್ಪಣೋತ್ತ ವ್ಯಾಧಿಗಳಲ್ಲಿ ಅದು ನಮಗೆ ಅವರ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಅದರ ಹಿನ್ನೆಲೆ ತಿಳ್ಕೊಂಡಾಗ, ರೋಗದ ಹಿನ್ನೆಲೆ, ರೋಗ ಯಾವುದೇ ಇರಬಹುದು ಆದರೆ ಅದರ ಕಾರಣ ಏನು ಅಂತ ನಾವು ಮೂಲವಾಗಿ ಹಿಡ್ಕೊಂಡು ಹೋಗ್ತೇವೆ. ಆಗ ಸಂತರ್ಪಣೋತ್ತವಾಗಿದ್ರೆ ಅದರಲ್ಲಿ ಲಂಘನ ಎಂಬುದು ಒಂದು ಚಿಕಿತ್ಸೆ. ಈ ಲಂಘನದಲ್ಲಿ 10 ವಿಧ ಇದೆ. ಆ ಲಂಘನದ 10 ವಿಧಗಳಲ್ಲಿ ಒಂದು ಉಪವಾಸ. ಹಾಗೆ ಉಪವಾಸ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ನಾವು ಶೋಧನ ಅಂತ ಹೇಳ್ತೇವೆ, ಪಂಚಕರ್ಮ ಅಂತ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುತ್ತೆ. ಅಥವಾ ಆ ನೀರಿನ ಬಾಯಾರಿಕೆ ಕಟ್ಟುವುದು, ಅದು ಸಹ ಒಂದು ರೀತಿಯಾದಂತಹ ಉಪವಾಸ, ಒಂದು ರೀತಿಯಾದಂತಹ ಲಂಘನ ಚಿಕಿತ್ಸೆ. ಹಾಗೆ ವ್ಯಾಯಾಮ ಮಾಡುವಂತದ್ದು, ಅದು ಕೂಡ ಒಂದು ರೀತಿಯಾದಂತಹ ಲಂಘನ ಚಿಕಿತ್ಸೆ. ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಭಾಗ ಮಾಡಿದ್ದೇವೆ ನಾವು. ಯಾರಿಗೆ ಯಾವುದು ಅನ್ನೋದಕ್ಕೆ ಕೂಡ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಇದೆ. ಅಂದ್ರೆ ಎಲ್ಲಾ ರೀತಿಯ ದೊಡ್ಡ ವ್ಯಾಧಿಗಳಲ್ಲಿ ಅಥವಾ ತುಂಬಾ ಬಲವಾದ ವ್ಯಾಧಿಗಳಲ್ಲಿ ಹೆಚ್ಚು ದೋಷಗಳಿದ್ದಲ್ಲಿ ನಾವು ಖಂಡಿತವಾಗಿ ಉಪವಾಸವನ್ನು ಮಾಡಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಶೋಧನಾ ಕ್ರಿಯೆಗಳು ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಪಂಚಕರ್ಮ ಅಂತ ಜನ್ಮಜನಿತವಾಗಿರುವಂತದ್ದನ್ನು ಮಾಡಿಸಬೇಕಾಗ್ತದೆ. ಆದ್ರೆ ಅಲ್ಪ ಬಲ ಇರುವಂತಹ ವ್ಯಾಧಿಗಳಲ್ಲಿ ಆ ವ್ಯಕ್ತಿಯ ಬಲ ಚೆನ್ನಾಗಿದ್ರೆ ಆಗ ಉಪವಾಸ ಒಂದು ಸಾಧ್ಯ ಇರುವಂತಹ ಚಿಕಿತ್ಸೆ. ಚಿಕಿತ್ಸಾ ರೂಪದಲ್ಲಿ ಈ ಉಪವಾಸವನ್ನು ನಾವು ಅನುಷ್ಠಾನ ಮಾಡಬೇಕಿದ್ರೆ ಯಾರಿಗೆ ಇದರ ಒಂದು ಅಗತ್ಯ ಬರ್ತದೆ? ಸಾಮಾನ್ಯವಾಗಿ ನಾನು ಹೇಳಿದೆ ಮೊದಲೇ ಹೇಳಿದಾಗೆ ಸಂತರ್ಪಣೋತ್ತ ವ್ಯಾಧಿಗಳು ಅಂತ ಹೇಳಿದ್ರೆ ಬೊಜ್ಜು ಇರುವಂತದ್ದು, ಇಲ್ಲ ಅಂತ ಹೇಳಿದ್ರೆ ಅಜೀರ್ಣದಿಂದ ಬಳಲ, ಅತಿಯಾದ ಶರೀರದ ತೂಕ ಹೆಚ್ಚಾಗಿರುವಂತಹದ್ದು, ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಇರುವಂತದ್ದು, ಕೊಲೆಸ್ಟ್ರಾಲ್ ಅಂತ ಸಾಮಾನ್ಯವಾಗಿ ಜನರು ಹೇಳ್ತಾ ಇರ್ತಾರೆ, ಅದು ಅದರಲ್ಲಿ ಒಂದು ಸಾಧ್ಯತೆ ಇರುವಂತಹದ್ದು. ಮತ್ತೆ ಅಜೀರ್ಣ, ಮತ್ತೆ ಅನ್ನ ಅಂಗ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದಂತಹ ರೋಗಗಳು, ಹೆಚ್ಚಿನ ರೋಗಗಳಲ್ಲಿ ನಾವು ಉಪವಾಸವನ್ನು ಬಳಸ್ತೇವೆ. ಹಾಗೆ ಬೇರೆ ಬೇರೆ ಈಗ ಶೋತ ಇರಬಹುದು, ಇಲ್ಲ ವೃಕ್ಕಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಿರಬಹುದು, ಇಲ್ಲದ್ರೆ ಯಕೃತಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಇವೆಲ್ಲದರಲ್ಲಿ ಕೂಡ ನಾವು ಉಪವಾಸ ಚಿಕಿತ್ಸೆಯನ್ನು ಬಳಸುವುದಿದೆ. ಅದರ ತೀವ್ರತೆ ನೋಡಿಕೊಂಡು ಈ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗಿ ಅಲರ್ಜಿಯಲ್ಲಿ ಸಹ ಸಾಕಷ್ಟು ಮಟ್ಟಿಗೆ ಅದು ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಅಲರ್ಜಿ ಅನ್ನುವಂಥದ್ದು ಎಷ್ಟೋ ಜನರಲ್ಲಿ ಹುಟ್ಟಿನಿಂದಲೇ ಬರುವಂತಹ ಒಂದು ರೋಗ ಅಲ್ಲ, ಅವರಿಗೆ ಯಾವುದೋ ಒಂದು ವಯಸ್ಸಿನಲ್ಲಿ ಒಂದು ಸಂದರ್ಭದಲ್ಲಿ ಶುರುವಾಗುವಂಥದ್ದು. ಅದನ್ನು ನೋಡಿಕೊಂಡಾಗ ಅದು ಮತ್ತೆ ಯಾವುದೋ ಒಂದು ಕಾರಣದಿಂದಲೇ ಬಂದಿರಬೇಕನ್ನೋದು ಸ್ಪಷ್ಟ. ಅಂದ್ರೆ ತಂದೆ ತಾಯಿಯರಿಂದ ಬಂದಿರುವಂತಹ ಅಲರ್ಜಿ ಒಂದು ವಿಧ, ಅದು ಬಿಟ್ಟು ಬೇರೆ ರೀತಿಯ ಅಲರ್ಜಿಗಳಿಗೆಲ್ಲ ಖಂಡಿತ ಉಪವಾಸ ಚಿಕಿತ್ಸೆ ಒಂದು ಸಾಧ್ಯ. ಸರಿ, ಈಗ ಉಪವಾಸ ಚಿಕಿತ್ಸೆಯನ್ನು ಮಾಡುವಂತಹ ವಿವಿಧ ಹಂತಗಳು ಸ್ಟೆಪ್ ಬೈ ಸ್ಟೆಪ್ ಹೇಳಿ ಏನೇನು ಮಾಡಬೇಕು ಅಂತ. ಉಪವಾಸ ಚಿಕಿತ್ಸೆ ಸಣ್ಣ ಮಟ್ಟಿಗೆ ಮಾಡದಿದ್ರೆ ವಿಶೇಷ ಸಲಹೆ ಅಂತ ಬೇಕಿಲ್ಲ, ಅಂದ್ರೆ ಮಾರ್ಗದರ್ಶನ ಅಂತ ಬೇಕಾಗುದಿಲ್ಲ, ಯಾವುದೇ ವೈದ್ಯರದ್ದಾಗಲಿ ಅಥವಾ ಪರಿಣತರ ಸಲಹೆ ಬೇಕಾಗುದಿಲ್ಲ. ಆದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಥವಾ ಒಂದು ನಿರ್ದಿಷ್ಟವಾದ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಮಾಡೋದಾದ್ರೆ ಖಂಡಿತವಾಗಿ ಯಾರ್ದಾದ್ರು ಮಾರ್ಗದರ್ಶನ ಇದ್ರೆ ಸೂಕ್ತ. ಅದರಲ್ಲಿ ನಾವು ಏನಂತ ಹೇಳಿದ್ರೆ ಉಪವಾಸಕ್ಕೆ ಇಳಿಯುವುದು ಸುಲಭ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಆದ್ರೆ ಅದರಿಂದ ಹೊರಗೆ ಬರುವುದನ್ನು ತುಂಬಾ ವೈಜ್ಞಾನಿಕವಾಗಿ ಅದನ್ನು ಮಾಡಬೇಕಾಗ್ತದೆ, ಇಲ್ಲದ್ರೆ ಅದರಿಂದ ತೊಂದರೆಗಳು ಹೆಚ್ಚಾಗಬಹುದು, ದುಷ್ಪರಿಣಾಮಗಳು. ಈ ಉಪವಾಸದ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಶರೀರದಲ್ಲಿ ಉಂಟಾದಂತ ಆಮದೋಷ ಅಂತ ಏನು ಕರಿತೇವೆ ನಾವು, ಸಾಮಾನ್ಯ ಆಡುಭಾಷೆಯಲ್ಲಿ ಆಮಶಂಕೆ ಅನ್ನುವ ಒಂದು ರೋಗ ಕೇಳಿ ಬರ್ತದೆ. ಅದು ಅಜೀರ್ಣಕ್ಕೆ ಸಂಬಂಧಪಟ್ಟದ್ದು, ಇಲ್ಲ ಸರಿಯಾದ ಅಗ್ನಿ ಇಲ್ಲದೆ ಅಂದ್ರೆ ಪಚನ ಸರಿಯಾಗಿ ಆಗದೆ ಆಗುವಂಥದ್ದು ಅಂತ. ಹಾಗೆ ಸಾಕಷ್ಟು ರೋಗಗಳು ಅದಕ್ಕೆ ಸಂಬಂಧಪಟ್ಟಂತವು ಇರ್ತದೆ. ಅದೆಲ್ಲದಕ್ಕೆ ಸಹ ಉಪವಾಸವನ್ನು ನಾವು ಬಳಸ್ಕೊಳ್ಬಹುದು, ಆದ್ರೆ ಅದೇ ಪ್ರಮಾಣದಲ್ಲಿ ಮತ್ತೆ ಯಾವ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದಬಹುದು. ನಾವೀಗ ಒಂದು ರೀತಿಯ ಲಂಘನ ಅಂತ ಹೇಳಿದ್ರೆ ಲಘು ಆಹಾರ ಸೇವಿಸಿ ಲಂಘನ ಮಾಡುದು ಅಥವಾ ಉಪವಾಸ ಮಾಡುದು. ಮೊದಲೇ ನಾನು ಹೇಳಿದಾಗೆ ಮೋನೋ ಡಯಟ್ ಥೆರಪಿ ಅಂತ ಕರೆದೆ ನಾನು, ಅಂತಂದ್ರೆ ಬರೀ ಜ್ಯೂಸ್ ಮಾತ್ರ ತಗೊಳ್ಳುವಂಥದ್ದು. ಮೂರು ಹೊತ್ತು ಅನ್ನುವ ಪ್ರಶ್ನೆ ಬರುದಿಲ್ಲ. ಈಗ ಆ ವ್ಯಕ್ತಿಗೆ ಬಾಯಾರಿಕೆ ಆದಾಗ ಒಂದು ಪ್ರಮಾಣದಲ್ಲಿ ಮಾತ್ರ ಅದನ್ನು ಕೊಡುವಂಥದ್ದು, ಇಲ್ಲ ಸಿಟ್ರಸ್ ಫ್ರೂಟ್ ಜ್ಯೂಸ್ಗಳನ್ನು ಕೆಲವೊಮ್ಮೆ ಕೊಡ್ಲಿಕ್ಕೆ ಹೇಳುದುಂಟು. ಈ ತರ ಬೇರೆ ಬೇರೆ ರೀತಿಯ ತೊಂದರೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ, ಈಗ ಆಸಿಡಿಟಿ ಆದವನಿಗೆ ಸಹ ಕೆಲವೊಮ್ಮೆ ಉಪವಾಸ ಹೇಳುದುಂಟು, ಆದ್ರೆ ಅವನಿಗೆ ಆಗ ಸಿಟ್ರಸ್ ಫ್ರೂಟ್ ಜ್ಯೂಸ್ಗಳು ಆಗುದಿಲ್ಲ, ಆಗ ಕಹಿ ಆಹಾರ ಫಲಗಳದ್ದು ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ತರಕಾರಿಗಳದಾಗಬಹುದು ಬಳಸುದುಂಟು. ಈ ದ್ರವಾಹಾರ ಅಲ್ಲದೆ ಬೇರೆ ಹಂತಗಳು ಈಗ ತರಕಾರಿಗಳಲ್ಲಿ, ಈಗ ಕೆಲವೊಮ್ಮೆ ಬೊಜ್ಜಿನಿಂದ ಬಳಲುವವರಿಗೆ ಒಂದು ಕ್ಯಾರೆಟ್ ಉದಾಹರಣೆ ಹೇಳೋದಾದ್ರೆ, ಕ್ಯಾರೆಟ್ ನಿಂದ ಮಾಡಿದಂಥದ್ದು ನಮ್ಮ ಪ್ರಕಾರ ಅದೊಂದು ರೀತಿಯ ಉಷ್ಣ ವೀರ್ಯದ್ದು, ಅದರಿಂದಾಗಿ ಅದು ಬೊಜ್ಜು ಕರಗಿಸ್ಲಿಕ್ಕೆ ಸ್ವಲ್ಪ ಸಮರ್ಥ ಅಂತ ಲೆಕ್ಕ. ಆ ದೃಷ್ಟಿಯಿಂದ ಅದನ್ನು ಕೊಡಬಹುದು ನಾವು. ಇಲ್ಲ ಕೆಲವೊಮ್ಮೆ ನಮ್ಮ ಇದು ಡ್ರಮ್ ಸ್ಟಿಕ್ ಅಂತ ಏನು ಹೇಳ್ತೇವೆ, ಇಲ್ಲಾಂದ್ರೆ ನುಗ್ಗೆ ಏನಿರ್ತದೆ ಅದರ ಸೊಪ್ಪಿನ ರಸ ಕೊಡಬಹುದು ಕೆಲವೊಮ್ಮೆ, ಅದು ಸಹ ಕಹಿ ಹಾಗೂ ಉಷ್ಣವೀರ್ಯದ್ದು, ಖಂಡಿತವಾಗಿ ಅದು ಕೊಬ್ಬನ್ನು ಕರಗಿಸಲಿಕ್ಕೆ ಸಮರ್ಥವಾಗಿರ್ತದೆ. ಹೀಗೆ ಕೆಲವೆಲ್ಲ ತರಕಾರಿಗಳನ್ನು ನಾವು ಇದಕ್ಕೆ ಬಳಸ್ಕೊಳ್ತೇವೆ. ಇಲ್ಲ ಕೆಲವೊಮ್ಮೆ ನಾವು ರಾಡಿಶ್ ಅಂತ ಏನು ಹೇಳ್ತೇವೆ, ಇಲ್ಲಾಂದ್ರೆ ಮೂಲಂಗಿ ಅಂತ ಏನು ಹೇಳ್ತೇವೆ, ಅದರದ್ದು ರಸ ಕೊಡುವುದುಂಟು. ಅದು ಸಹ ಮತ್ತು ಉಷ್ಣವೀರ್ಯ, ಹಾಗೆ ಅದು ವಜ್ಜನ್ ಕರಗಿಸಲಿಕ್ಕೆ ಸಮರ್ಥವಾಗಿರುವಂಥದ್ದು. ಆದ್ರಿಂದ ಈ ತರ ಆ ವ್ಯಕ್ತಿಗೆ ಏನು ಬೇಕು ಅದಕ್ಕೆ ಅನುಗುಣವಾಗಿ ಆ ರಸ ಉಳ್ಳದನ್ನು ಕೊಡುವಂಥದ್ದು ಸಹಜ. ಈ ದ್ರವ ರೂಪದಲ್ಲಿ ಕೊಡುವಂತಹ ಆಹಾರ ನಿರಂತರವಾಗಿ ಒಂದು ವಾರದವರೆಗೆ ಕೊಡುವಂತಹದ್ದು ಅಥವಾ ದಿನ ಬಿಟ್ಟು ದಿನ ಕೊಡುವಂತಹದ್ದು ಅಥವಾ ದಿವಸದಲ್ಲಿ ಒಂದು ಹೊತ್ತು ಕೊಡುವಂತಹದ್ದು ಹೇಗಿದೆ? ಇದು ಮೊದಲೇ ನಾವು ಒಂದು ರೀತಿಯಲ್ಲಿ ನಿರ್ದಿಷ್ಟವಾಗಿ ಗಮನಿಸಿರ್ತೇವೆ, ಈ ವ್ಯಕ್ತಿಗೆ ಇಂಥದ್ದು ಅಗತ್ಯ ಇರಬಹುದು, ಈ ಪ್ರಮಾಣದಲ್ಲಿ ಅಗತ್ಯ ಇರಬಹುದು ಅಂತ. ಅದಕ್ಕೆ ಅನುಗುಣವಾಗಿ ಎಷ್ಟು ಬಾರಿ ಕೊಡಬೇಕನ್ನುವಂತಹ ಕಡಾಖಂಡಿತವಾದಂತಹ ನಿಯಮ ಇರೋದಿಲ್ಲ. ಆದ್ರೆ ಆ ವ್ಯಕ್ತಿಗೆ ಅನುಗುಣವಾಗಿ ನಾವು ಅದನ್ನು ಮಾಡಿಕೊಳ್ಬಹುದು. ಉಳಿದ ಸಮಯದಲ್ಲಿ ಬೇರೆ ಏನು ಆಹಾರ ಸೇವಿಸಬಹುದು? ಕೆಲವೊಮ್ಮೆ ಯಾವುದೇ ಆಹಾರ ಕೊಡಲಿಕ್ಕೆ ಬರುವುದಿಲ್ಲ, ಕೆಲವೊಮ್ಮೆ ಬರೀ ರಸ, ಹಣ್ಣಿನ ರಸ ಆಗಲಿ ಅಥವಾ ತರಕಾರಿಯ ರಸ ಆಗಲಿ ಅಂತದ್ದೇ ಕೊಡುತ್ತಿರಬಹುದು. ಇಲ್ಲಾಂತ ಕೆಲವೊಮ್ಮೆ ಗಂಜಿ ಅಂತ ಆಹಾರ ಕೊಡುವುದು ಕೂಡ ಇದೆ. ಈಗ ಬಾರ್ಲಿ ಗಂಜಿ ಇರಬಹುದು, ಇಲ್ಲಾಂತ ಹೇಳಿ ಅಕ್ಕಿ ಗಂಜಿ ಇರಬಹುದು, ಇಂಥದ್ದು ಕೊಡುವುದು ಕೂಡ ಇದೆ. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಫಲರಸಗಳಿಗೆ ಇದೆ ನಮಗೆ ಕಾರಣ ಕಾಣ್ತದೆ ಕೊಡ್ಲಿಕ್ಕೆ. ಆದರೆ ತರಕಾರಿ ರಸಗಳನ್ನು ಅಷ್ಟಾಗಿ ನಾವು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಆಹಾರ ಪೂರ್ತಿ ಜೀರ್ಣ ಆಗ್ಬೇಕಂತಿದ್ರೆ ಅದೊಂದು ರೀತಿ ಅಗ್ನಿಯ ಸಂಪರ್ಕದಲ್ಲಿ ಬರಬೇಕು, ಇಲ್ಲ ಕಾಲದಿಂದಾಗಿ ಪಕ್ವ ಆಗಬೇಕು. ಹಣ್ಣುಗಳು ಕಾಲದಿಂದ ಪಕ್ವ ಆಗ್ತವೆ, ಆದರೆ ತರಕಾರಿಗಳು ನಾವು ಹಸಿಯಾಗಿ ಬಳಸೋದ್ರಿಂದ ಅದನ್ನು ಅಷ್ಟು ಹೆಚ್ಚಾಗಿ ನಾವು ಹೇಳುದಿಲ್ಲ. ಈ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವಂತಹ ಹಂತದಲ್ಲಿ ಏನಾದರೂ ಅಡಚಣೆಗಳು ಉಂಟಾಗ್ತವೆ, ಅಂದ್ರೆ ಈಗ ಒಂದು ರಿಯಾಕ್ಷನ್ ಏನಾದರೂ ಆಗ್ತದೆ ದೇಹದಲ್ಲಿ? ಹೌದು, ಫಸ್ಟಿಗೆ ಕೆಲವೊಮ್ಮೆ ಕೆಲವರಲ್ಲಿ ಸ್ವಲ್ಪ ಆ ತೊಂದರೆಗಳು ಹೆಚ್ಚಾಗೋದು ಕಂಡು ಬರುವ ಅವಕಾಶಗಳಿದೆ. ಆದರೆ ಅದಕ್ಕೆ ಗಾಬರಿಗೊಳ್ಳಬೇಕಾಗಿಲ್ಲ. ಪಕ್ಕ ನೀವು ಎಲ್ಲಾದರೂ ದೊಡ್ಡ ಮಟ್ಟದ, ಅದೇ ನಾನು ಅದಕ್ಕೆ ಹೇಳಿದ ಮೊದಲೇ, ರೋಗಗಳದ್ದು ಪ್ರಮಾಣ ನೋಡಿಕೊಂಡು ಮತ್ತೆ ಮುಂದುವರಿಯುವುದು ಒಳ್ಳೆಯದು. ಹಾಗೆ ರೋಗದ ಪ್ರಮಾಣ ಜಾಸ್ತಿ ಇದ್ರೆ ಸಲಹೆ ತಗೊಂಡಿರುವಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆ ನಾವು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಕೂಡ ಹೌದು ಅಂತ ಸಂದರ್ಭಗಳು ಬಂದದ್ದಿದೆ. ಅಂದ್ರೆ ದೋಷಗಳು ಒಮ್ಮೆಗೆ ಉತ್ಕ್ಲೇಶಗೊಳ್ಳೋದಿದೆ, ಆ ಉತ್ಕ್ಲೇಶಗೊಂಡಾಗ ನಿಮ್ಗೆ ಆ ವ್ಯಾಧಿಯ ಲಕ್ಷಣಗಳು ಹೆಚ್ಚು ಕಾಣ್ತದೆ. ವ್ಯಾಧಿ ಅಲ್ಲಿಂದ ಉಲ್ಬಣಗೊಂಡಿದೆ ಅಂತ ಕರೀಲಿಕ್ಕೆ ಆಗುದಿಲ್ಲ, ದೋಷಗಳು ಉಲ್ಬಣಗೊಂಡು ಶರೀರದಿಂದ ಹೊರಗೆ ಹೋಗ್ಬೇಕು, ಅಲ್ಲಿವರೆಗೆ ನಾವು ಅದನ್ನು ಕಾಯ್ಬೇಕಾಗ್ತದೆ. ಅಂದ್ರೆ ನಮ್ಮ ಈ ಉಪವಾಸದ ಏನು ಶೆಡ್ಯೂಲ್ ಇದೆ ಅದನ್ನು ಮುಂದುವರಿಸಬೇಕಾಗ್ತದೆ. ಆಮೇಲೆ ಉಪವಾಸ ನೀಡುವಂತಹ ಸಂದರ್ಭದಲ್ಲಿ ಬೇರೆ ಏನು ಚಟುವಟಿಕೆಗಳನ್ನೆಲ್ಲ ಮಾಡಬಹುದು? ಸಾಮಾನ್ಯವಾಗಿ ತಾನು ಮಾಡುವಂತಹ ಎಲ್ಲಾ ಚಟುವಟಿಕೆಯಲ್ಲಿ ಅವನು ಪಾಲ್ಗೊಳ್ಳಬಹುದು. ಆದ್ರೆ ಅತಿಯಾಗಿ ಮಾಡುವಂತಹ ವ್ಯಾಯಾಮ ಅಥವಾ ಅತಿಯಾಗಿ ಯಾನ ಮಾಡುವಂಥದ್ದು ಅಥವಾ ಸಂಭೋಗದಲ್ಲಿ ತೊಡಗುವಂಥದ್ದು, ಇಂಥದ್ದೇ ಹೆಚ್ಚು ಶ್ರಮ ಆಗುವಂಥದ್ದನ್ನು ಆದಷ್ಟು, ಅಥವಾ ಅತಿಯಾಗಿ ಸೂರ್ಯ ಸಂತಾಪಕ್ಕೊಳಗಾಗುವಂಥದ್ದು, ಇವೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಮನೆಯಲ್ಲಿ ಇದ್ದುಕೊಂಡು ಇಂಥ ಚಿಕಿತ್ಸೆಯನ್ನು ಮಾಡಬಹುದು ಅಥವಾ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಮಾಡಬೇಕು? ಎರಡು ಸಾಧ್ಯ ಇದೆ, ಅದೇ ಉದ್ದೇಶದ ಮೇಲೆ ಹೊಂದಿಕೊಂಡಿದೆ, ಹಾಗೆ ವ್ಯಾಧಿಯ ಪ್ರಮಾಣದ ಮೇಲೆ ಹೊಂದಿಕೊಂಡು ತೀವ್ರತೆ ಮೇಲೆ ಹೊಂದಿಕೊಂಡಿದೆ. ಯಾರು ಈ ಉಪವಾಸ ಚಿಕಿತ್ಸೆಯನ್ನು ಮಾಡಬಾರದು? ಉಪವಾಸ ಚಿಕಿತ್ಸೆ ಮಾಡಬಾರ್ದು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಶಾಸ್ತ್ರೀಯವಾಗಿ ಅಥವಾ ನಾವೀಗ ರೂಢಿಸಿಕೊಂಡಿರುವಾಗೆ ಈ ಸಣ್ಣ ಮಕ್ಕಳಲ್ಲಿ ಕೂಡ, ನನ್ನ ಮಗಳಿಗೆ ಕೂಡ ಉಪವಾಸವನ್ನು ಮಾಡಿಸೋದು ಉಂಟು. ಆದರೆ ಅದರ ಪ್ರಮಾಣ ಮಾತ್ರ ಆ ತೀವ್ರತೆಯಲ್ಲಿ ಇರೋದಿಲ್ಲ ಅಷ್ಟೇ. ಯಾರಿಗೆ ಬೇಕಾದರೂ ಮಾಡಬಹುದು, ಆದರೆ ಒಂದೇ ಅಂತ ಹೇಳಿದರೆ ಅವರು ಅವರ ಸ್ಥಿತಿ ಅದನ್ನು ತಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇದೆಯಾ ಇಲ್ವಾ, ಅವರಿಗೆ ಅಗತ್ಯ ಇದೆಯಾ ಇಲ್ವಾ, ಇವೆರಡು ವಿಷಯಗಳನ್ನು ಖಂಡಿತವಾಗಿ ಗಮನ ಹರಿಸಬೇಕು ನೀವು. ಇಲ್ಲದ್ರೆ ಖಂಡಿತವಾಗಿ ಯಾವುದೇ ವಯಸ್ಸಿನ ಇದಿಲ್ಲ, ವಯೋಮಿತಿ ಇಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಅಂತ ಸಂದರ್ಭ ಬರುತ್ತೆ, ಉಪವಾಸ ಮಾಡಿಸುವ ಸಂದರ್ಭ ಇವತ್ತಿನ ದಿನದಲ್ಲಿ ಅಂತೂ ತುಂಬಾ ಮಟ್ಟಿಗೆ ಬರುತ್ತೆ. ಕಾರಣ ಅಂತ ಹೇಳಿದ್ರೆ ಆಹಾರ ನಾವು ತಗೊಳ್ಳುವಂಥದ್ದು, ಅದೇ ಮೊದಲಿನವರು ಹೇಳ್ತಾ ಇದ್ದದೊಂದು ಗಾದೆ ಸಾಮಾನ್ಯವಾಗಿ, ಅದೇ ಒಂದು ಹೊತ್ತು ಉಂಡವನು ಯೋಗಿ, ಎರಡು ಹೊತ್ತು ಉಂಡವನು ಭೋಗಿ, ಹಾಗೆ ಮೂರು ಹೊತ್ತು ಉಂಡವನು ರೋಗಿ, ನಾಲ್ಕು ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಅದು ತುಂಬಾ ಸತ್ಯ, ಯಾಕಂದ್ರೆ ಋಷಿ ಮುನಿಗಳೆಲ್ಲ ಅವರ ಆರೋಗ್ಯದ ಸ್ಥಿತಿ ನೋಡಿದಾಗ ಅಥವಾ ಅವರ ಮನಸ್ಥಿತಿ ನೋಡಿದಾಗ ಅವರ ಆಹಾರದ ಪ್ರಮಾಣ ಮತ್ತು ಸಾತ್ವಿಕ ಆಹಾರ ಸೇವಿಸಿದೊಂದು ಮುಖ್ಯ ಕಾರಣ ಅಂತ ಎದ್ದು ಕಂಡು ಬರ್ತದೆ. ಅದು ಇವತ್ತಿಗೂ ಕೂಡ ಇದೆ, ಹಿಮಾಲಯದಲ್ಲಿ ಸಾಕಷ್ಟು ಜನ ಇಂತಹ ಯೋಗಿಗಳಿದ್ದಾರೆ. ಆಹಾರ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಇದ್ದದ್ದನ್ನು ಹೇಗೆ ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದನ್ನು ವಿಶೇಷ ಜ್ಞಾನ ಪಡೆದಿರುವಂಥವ್ರವರು. ಆದ್ರಿಂದ ಅಂಥದ್ದು ಸಾಧ್ಯ ಇದೆ. ನಾನು ಯಾಕೆ ಇವತ್ತಿನ ಸಂದರ್ಭದಲ್ಲಿ ಜಾಸ್ತಿ ಅನ್ವಯ ಆಗ್ತದೆ ಅಂತ ಹೇಳಿದೆ ಅಂದರೆ, ಆಹಾರ ತಗೊಳ್ಳುವ ಸೇವನೆ ಮಾಡುವಂತಹ ಸಮಯಗಳೀಗ ಜಾಸ್ತಿ ಆಗಿದೆ, ಮತ್ತು ಕೆಲವೊಮ್ಮೆ ಅಸಾಂದರ್ಭಿಕವಾಗಿ ಆಹಾರ ಸೇವಿಸುವುದು ಉಂಟು. ಹೊರಗೆ ಹೋದ ಮಗು, ಆಗ ಒಂದು ಚಾಕ್ಲೇಟ್ ಕೊಟ್ಟರು, ಪಕ್ಕದ ಅಂಗಡಿಗೆ ಹೋದ ಅಲ್ಲಿ ಇನ್ನೊಂದು ಕೊಟ್ಟರು. ಹಾಗೆ ಈ ಆಹಾರ ಅತಿಯಾಗಿ ಸೇವಿಸಿದಾಗ ಮತ್ತೆ ಅದಕ್ಕೆ ಚಿಕಿತ್ಸೆ ಏನಿದ್ರು ಅಪತರ್ಪಣ ಚಿಕಿತ್ಸೆ ಆಗಬೇಕು. ಆಗ ಆ ಮಗುವಿಗೆ ಆಹಾರ ಪೂರ್ತಿ ಬಿಡು ಅಂತ ಹೇಳಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಆದರೆ ಕಡಿಮೆ ಆಹಾರ ಸೇವಿಸಿ ಮಾಡಿಸಬಹುದು. ಆಮೇಲೆ ಈಗ ವಯೋಮಿತಿಯಲ್ಲಿ ನೋಡಿದ್ರೆ ಬಹುಶಃ ಗರಿಷ್ಠ ವಯೋಮಿತಿ ಅಂತ ಏನಾದ್ರು ಇದೆಯಾ? ಈಗ 70-80 ವರ್ಷದಲ್ಲಿಯೂ ಕೂಡ ಇಂಥ ಒಂದು ಉಪವಾಸ ಚಿಕಿತ್ಸೆ ಮಾಡಬಹುದು, ಸಂದರ್ಭ ಬರಬಹುದು. ಸಾಮಾನ್ಯವಾಗಿ ಈ ವಯೋಮಿತಿ 70 ನಂತರ ಶರೀರದಲ್ಲಿ ವಾತದ ಪ್ರಕೋಪ ಇರುವಂತಹ ಕಾರಣ ಉಪವಾಸ ಮಾಡಿಸ್ಲಿಕ್ಕೆ ಅಷ್ಟೊಂದು ಹೆಚ್ಚಾಗಿ ನಾವು ಹೇಳುದಿಲ್ಲ. ಏನಿದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಅದ್ರ ಆಹಾರ ತಗೊಂಡಿರ ಅವನು ಮುಂದುವರಿಸೋದು ಒಳ್ಳೇದು. ಅದೇ ಪೂರ್ತಿ ನಿರಾಹಾರ ಉಪವಾಸ ಅಷ್ಟೊಂದು ಸೂಕ್ತ ಅಲ್ಲ. ಆದರೆ ನಮಗೆ ಸಾಕಷ್ಟು ನಿದರ್ಶನಗಳು ಕಂಡು ಬರುತ್ತೆ. ಗಾಂಧೀಜಿಯವರಾಗ್ಲಿ ಇಲ್ಲ ಅಣ್ಣಾ ಹಜಾರೆ ಅವರಾಗ್ಲಿ ಅವರ 70 ಕಳೆದ ಮೇಲೆ ಇಂಥ ಉಪವಾಸ ಮಾಡಿದ್ದಿದೆ. ಆವಾಗ ಶರೀರ ಕ್ಷೀಣಿಸಿರಬಹುದು, ಆದರೆ ಅವರ ಆರೋಗ್ಯಕ್ಕೆ ದೊಡ್ಡದಾಗಿ ಏನು ತೊಂದರೆ ಆಗಿಲ್ಲ. ಆಮೇಲೆ ಈಗ ಉಪವಾಸ ಚಿಕಿತ್ಸೆಯನ್ನು ತಗೊಂಡ ನಂತರ ಅವರ ಒಂದು ಜೀವನ ಶೈಲಿಯನ್ನು ಹೇಗೆ ರೂಪಿಸಬೇಕು ಅಂತ? ಉಪವಾಸ ತಗೊಂಡ ಮೇಲೆ ಸಾಮಾನ್ಯ ಜೀವನ ಶೈಲಿಗೆ ಅವರು ಮರಳಬಹುದು. ಆದರೆ ಒಂದು ಮುಖ್ಯ ವಿಚಾರ ಇಲ್ಲಿ ನೆನಪಿಡಬೇಕಾದಂತ ಹೇಳಿದರೆ, ಸುಮಾರು ಸಮಯದವರೆಗೆ ಆಹಾರ ಏನು ಇಲ್ಲದೆ ಇದ್ದಂಥ ಪಚನಾಂಗಕ್ಕೆ ಅಥವಾ ಜೀರ್ಣಕ್ರಿಯೆ ಏನು ತುಂಬ ನಿಷ್ಕ್ರಿಯಗೊಂಡಿರುತ್ತಲ್ಲ, ಅದನ್ನು ಒಮ್ಮೆಗೆ ಬಡದೆಬ್ಬಿಸ್ಲಿಕ್ಕಾಗುದಿಲ್ಲ. ನಿಧಾನವಾಗಿ ಅದಕ್ಕೆ ಹಳೆ ಸ್ಥಿತಿಗೆ ಮರಳಿಸಬೇಕು. ಅದರಿಂದಾಗಿ ಮೊದಲಿಗೆ ಬರೀ ಅಲ್ಪ ಸಮಯದಲ್ಲಿ ಜೀರ್ಣ ಆಗುವಂಥದ್ದು ಅಥವಾ ಸುಲಭವಾಗಿ ಪಚನ ಆಗುವಂಥ ಆಹಾರ ತಗೊಳ್ಳೋದು ಒಳ್ಳೆಯದು. ಅದರಿಂದಾಗಿ ಫಲರಸಗಳನ್ನು ಬಯಸೋದು ಸಹಜ, ಅಥವಾ ಶಾಲಿಯನ್ನ ತಗೊಳ್ಬಹುದು, ಹೀಗೆ ತಿಳಿ ಕುಡಿಬಹುದು. ಹಾಗೆ ಒಂದು ಅದು ಎಷ್ಟು ದಿನ ನೀವು ಉಪವಾಸ ಮಾಡಿದಿರಿ ಹೊಂದ್ಕೊಂಡು ಅದಕ್ಕೆ ತಕ್ಕನಾಗಿ ಅಷ್ಟು ದಿನದವರೆಗೆ ನಿಧಾನವಾಗಿ ಅದು ಹಳೆ ಆಹಾರದ ಕ್ರಮಕ್ಕೆ ಬರುವುದು ಉತ್ತಮ. ನೇರವಾಗಿ ಈ ಉಪವಾಸ ಚಿಕಿತ್ಸೆಯಿಂದ ಏನು ಉಪಯೋಗ ಆಗ್ತದೆ? ಉಪವಾಸ ಚಿಕಿತ್ಸೆಯಿಂದ ಮುಖ್ಯವಾಗಿ ಅಂದರೆ ಇಡೀ ಪಾಚನಾಂಗಕ್ಕೆ ಅಥವಾ ಇಡೀ ಶರೀರಕ್ಕೇನೆ ಒಂದು ವಿಶ್ರಾಂತಿ ದೊರೆತದೆ. ಇಡೀ ಶರೀರದಲ್ಲಿ ಇರುವಂತಹ ಏನು ನಮ್ಮ ಶಕ್ತಿ ಇದೆ ಅದು ಶೇಖರಣೆ ಆಗಿ ಅದು ನಮ್ಮ ಆಹಾರ ಜೀರ್ಣ ಆಗಲಿಕ್ಕೆ ಬೇಕಾಗಿ ಅದು ಬಳಕೆ ಆಗ್ತಾ ಇರ್ತದೆ. ಆದರೆ ಆಹಾರ ನಾವೇನು ಸೇವಿಸ್ತೇವಲ್ಲ ಅದು ಹೆಚ್ಚು ಯಾವಾಗಲೂ ನಮಗೆ ಅದರಿಂದ ಬರೀ ಏನು ಎನರ್ಜಿ ಅಥವಾ ಶಕ್ತಿ ಏನು ಬರ್ತದಲ್ಲ ಅದು ಬೇಕಾಗಿಯೇ ಆಹಾರ ಸೇವಿಸ್ತಲ್ಲ. ಎಷ್ಟೊಂದು ಬಾರಿ ನಾವು ಅನಗತ್ಯವಾಗಿ ಆಹಾರ ಸೇವಿಸ್ದುಂಟು, ನಾಲಿಗೆಯ ಚಪಲಕ್ಕೆ ಬೇಕಾಗಿ ಆಹಾರ ಸೇವಿಸ್ದುಂಟು, ಆವಾಗೆಲ್ಲ ಶಕ್ತಿ ವ್ಯಯ ಆಗ್ತಾ ಇರ್ತದೆ. ಮತ್ತೊಂದು ವಿಶ್ರಾಂತಿ ಕೊಟ್ಟಾಗ ಶರೀರಕ್ಕೆ ಅದಕ್ಕೆ ಗುಣ ಆಗಲಿಕ್ಕೆ ಒಳಗಿಂದ ಹೀಲ್ ಆಗಲಿಕ್ಕೆ ಒಂದು ಒಳ್ಳೆ ಅವಕಾಶ ದೊರೀತದೆ. ಅದು ಒಂದು ಅವಕಾಶ ಮಾಡಿಕೊಟ್ಟಾಗ ಆಗ್ತದೆ. ಮತ್ತೆ ವೈಜ್ಞಾನಿಕವಾಗಿ ಕೂಡ ಸಾಕಷ್ಟು ಅದರ ಬಗ್ಗೆ ವಿಚಾರಗಳನ್ನು ಕಂಡಿಡಿದಿದ್ದಾರೆ ವಿಜ್ಞಾನಿಗಳು. ಏನಂತ ಹೇಳಿದ್ರೆ ನಮ್ಮ ಕರುಳಿನಲ್ಲಿ ಹೆಚ್ಚಿನ ಆಹಾರ ಹೀರುವಂಥದ್ದು, ಕರುಳು ಹೆಚ್ಚಾಗಿ ಆಹಾರ ಹೀರುವಂಥದ್ದು, ಅಲ್ಲಿ ಈ ಜೀವಕೋಶಗಳಿಂದ ಅದು ಒಂದು ಸಂರಚನೆಯ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅದು ಏನು ಓರಿಯೆಂಟ್ ಆಗ್ತದೆ ಅಂತ ಹೇಳ್ಬೋದು, ಅಥವಾ ಸಂರಚನೆಗೊಳ್ತದೆ. ಅದರಿಂದಾಗಿ ಎಷ್ಟು ಅಲ್ಪ ಆಹಾರ ಶರೀರದಲ್ಲಿ ಇದೆ ಅದನ್ನು ಅದರಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದೊಂದು ವಿಶಿಷ್ಟತೆ. ಆದ್ದರಿಂದಾಗಿ ನಿಮ್ಮ ಶರೀರಕ್ಕೆ ಹೆಚ್ಚಿನ ಅವಕಾಶವನ್ನು, ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಶಕ್ತಿಯನ್ನು ರೋಗಕ್ಕೆ ಗುಣಪಡಿಸಬೇಕಾದಂತಹ ಏನು ಕ್ರಿಯೆಗಳಿದೆ ಅದಕ್ಕೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ಶರೀರದಲ್ಲಿರುವಂತಹ ಆಮಸತ್ವ ಏನಿದೆ ಅದು ಹೊರಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಇದರಿಂದಾಗಿ ಉಪವಾಸದ ಸಮಯದಲ್ಲಿ. ಇದು ಮುಖ್ಯವಾಗಿ ನಾವು ಕಂಡುಬರುವಂತಹ ಪ್ರಯೋಜನಗಳು. ಈಗ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಈ ಚಿಕಿತ್ಸಾ ರೂಪದಲ್ಲಿಯೂ ಕೂಡ ಇಂಥ ಒಂದು ಉಪವಾಸವನ್ನು ಮಾಡಬಹುದು ಅಂತ ಹೇಳಿರಿ. ಬಹುಶಃ ಒಂದು 15 ದಿವಸಕ್ಕೊಂದು ಸರಿಯೋ ಅಥವಾ ಒಂದು 20 ದಿವಸಕ್ಕೊಂದು ಸರಿಯೋ ಇಂಥ ಒಂದು ಉಪವಾಸವನ್ನು ಮಾಡೋದಿದೆ, ಏನು ಕ್ರಮವನ್ನು ಅನುಸರಿಸಬೇಕು? ಕೆಲವರು ಹೇಳೋದಿದ್ರೆ ನಾನು ಇವತ್ತು ಉಪವಾಸ, ಆದರೆ ಒಂದಷ್ಟು 1 ಕಿಲೋ ಅವಲಕ್ಕಿನೋ, ಒಂದು ಉಪ್ಪಿಟ್ಟೋ, ಮತ್ತೊಂದು ಪಾಯಸನೋ ಇರಲಿ ಅಂತ. ಇದು ನಿಜವಾದ ಉಪವಾಸ ಆಗ್ತದಾ ಇಲ್ವಾ? ಖಂಡಿತವಾಗಿ ಇದು ಉಪವಾಸ ಆಗುದಿಲ್ಲ. ಈ ಉಪವಾಸ ಅನ್ನೋದಕ್ಕೆ ನೋಡಿ, ಮೊದಲಿಂದ ನಾವು ಕಂಡು ಬಂದಂತಹ ಬೇರೆ ಬೇರೆ ರೀತಿಯ ಉಪವಾಸಗಳಲ್ಲಿ ಸಹ ಒಂದು ಸಾಮಾನ್ಯ ವಿಷಯ ಏನಂತ ಹೇಳಿದ್ರೆ ಜೀರ್ಣಾಂಗಕ್ಕೆ ಒಂದು ವಿಶ್ರಾಂತಿ ಸಿಗಬೇಕು. ನೀವು ಅಷ್ಟು ಪ್ರಮಾಣದಲ್ಲಿ ಆಹಾರ ಸೇವಿಸಿದ್ರೆ ಆ ವಿಶ್ರಾಂತಿ ಸಿಕ್ಕುದಿಲ್ಲ. ರೀತಿ ಬದಲಾಗಿರ್ತದೆ ಅಷ್ಟೇ. ಅನ್ನದ ಬದಲು ನೀವು ಅವಲಕ್ಕಿ ತಿಂತೀರೋ ಇಲ್ಲ ಚಪಾತಿ ತಿಂತೀರೋ ಇನ್ನೇನಾದ್ರೂ ತಿನ್ನಬಹುದು, ಆದರೆ ಅದರಲ್ಲಿ ವಿಶ್ರಾಂತಿ ಸಿಗುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಅದರಿಂದ ಅದನ್ನು ಉಪವಾಸ ಅಂತ ಕರೀಲಿಕ್ಕೆ ಆಗುದಿಲ್ಲ. ಎಷ್ಟು ದಿವಸಕ್ಕೆ ಒಂದ್ಸರಿ ಉಪವಾಸ ಮಾಡಿದ್ರೆ ಒಳ್ಳೇದು? ಈ ಚಿಕಿತ್ಸೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಅಂತ ಹೇಳೋದು ಕಷ್ಟ. ಆದರೆ ಶರೀರದಲ್ಲಿ ಯಾವಾಗ ನಿಮಗೆ ಆ ಗುರುತ್ವದ ಅನುಭವ ಆಗ್ತದೆ, ಜೀರ್ಣಶಕ್ತಿ ಕುಂದುತ್ತದೆ, ಒಂದು ವಾಕರಿಕೆ ಬಂದಾಗೆ ಅಥವಾ ಬಾಯಿಗೆ ರುಚಿ ಇಲ್ಲದಾಗಿ ಆಗ್ತದೆ, ಇವೆಲ್ಲ ಲಕ್ಷಣಗಳು ನೋಡಿಕೊಂಡು ನಿಮಗೆ ಯಾವಾಗ ಸೂಕ್ತ ಅನಿಸ್ತದೆ ಅವಾಗ ಮಾಡಬಹುದು ಖಂಡಿತವಾಗಿ. ಬಹುಶಃ ಇವತ್ತು ನೀನು ಆಹಾರ ಸೇವಿಸುವುದು ಬೇಡ ಅಂತ ಹೊಟ್ಟೆ ಹೇಳ್ತದೆ ಖಂಡಿತವಾಗಿ ಹೇಳ್ತದೆ. ಆದರೆ ಅದನ್ನು ಕೇಳುವಂತಹ ಕಿವಿ ನಿಮಗೆ ಇರಬೇಕು, ಮನಸ್ಸು ಒಪ್ಕೊಳ್ಳುವಂತ ಮನಸ್ಸಿರಬೇಕು. ಉಪವಾಸ ಮಾಡ್ತೇನೆ ಅಂತ ಯೋಚನೆ ಮಾಡಿದಾಗೆಲ್ಲ ಜಾಸ್ತಿ ಹಸಿವೆ, ಆದ್ರೆ ಏನ್ ಮಾಡೋದು? ಅದೇ ಹೇಳಿದ್ದು, ನಿಮ್ಮ ಮನಸ್ಸು ಮೇಲೆ ನಿಮಗೆ ಹತೋಟಿ ಇರಬೇಕನ್ನೋದು ಅದು ಮುಖ್ಯ ಆಗುತ್ತೆ ಎಲ್ಲದಕ್ಕೂ. ಯೋಗ ಆಗಲಿ, ಆಯುರ್ವೇದ ಆಗಲಿ, ಯಾವುದೇ ನಿಮ್ಮ ಶಾಸ್ತ್ರೀಯ ಪದ್ಧತಿಗಳಿಗೆ ನೀವು ಬಂದರೆ ಎಲ್ಲದರಲ್ಲಿ ಸಹ ಮನಸ್ಸು ಮೇಲೆ ಹತೋಟಿ ಇರುವಂಥದ್ದೇ ಮುಖ್ಯ ಆಗ್ತದೆ. ಆಮೇಲೆ ಈಗ ಉಪವಾಸ ಮಾಡುವುದಾಯ್ತು, ಇಂಥ ಒಂದು ಸಂದರ್ಭವೇ ಬಾರದ ಹಾಗೆ ಮಾಡಬೇಕಿದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು? ಆಯುರ್ವೇದೋಕ್ತ ದಿನಚರ್ಯ ಮತ್ತು ಋತುಚರ್ಯನ್ನು ಪಾಲಿಸಿದರೆ ಖಂಡಿತವಾಗಿ ಇದು ಸಂದರ್ಭವೇ ಬರುವುದಿಲ್ಲ, ಹೆಚ್ಚಾಗಿ ಸಂದರ್ಭ ಬರಲಿಕ್ಕಿಲ್ಲ. ಅದೇನು ಕಷ್ಟದ ಪದ್ಧತಿ ಏನಲ್ಲ. ಅಂದ್ರೆ ಇವತ್ತಿನ ಜಗತ್ತಿನಲ್ಲಿ ಹೇಗಪ್ಪ ಮಾಡುದು ಅದೆಲ್ಲ ಆಗಿನವರು ಹೇಳಿದ್ದು, ಆಗಕ್ಕೆ ಸರಿ ಈಗಕ್ಕೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಹೇಗೆ ಸಾಧ್ಯ, ಬರೀ ಒಂದು ಕೆಲವು ಸಣ್ಣ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಮುಂದುವರಿಸಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಆಹಾರವನ್ನು ಮತ್ತೆ ಮತ್ತೆ ಸೇವಿಸದೇ ಇರೋದು, ಎರಡು ಆಹಾರಗಳ ಮಧ್ಯೆ ಕನಿಷ್ಠ 3-4 ಗಂಟೆ ಆದರೂ ಅವಕಾಶಗಳಿರಬೇಕು. ಅಂದ್ರೆ ಅಷ್ಟು ಕಾಲಾವಧಿ ಇದ್ದಾಗ ಅಲ್ಲಿ ಮೊದಲು ತಗೊಂಡಂತ ಆಹಾರ ಜೀರ್ಣ ಆಗಿ ಮುಂದಿನ ಅವಯವಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಈಗ ನೀವು ಗ್ರೈಂಡರ್ ಅಲ್ಲಿ ಈಗ ಹೇಗೆ ಅಕ್ಕಿ ಹಾಕಿದಾಗ ಮತ್ತದು ಸರಿಯಾಗಿ ರುಬ್ಬಿದ ನಂತರವೇ ಮತ್ತೆ ಹಾಕಬೇಕು ಹೊರತು ಮಧ್ಯದಲ್ಲಿ ಹಾಕಿದ್ರೆ ಎರಡೂ ಬೆರೆತು ಒಟ್ಟು ತೊಂದರೆಗಾಗುತ್ತೆ. ಹೌದು, ಅದೇ ರೀತಿಯಲ್ಲಿ ನಮ್ಮ ಜೀರ್ಣ ಅಂಗ ಕೂಡ ಹಾಗೆ ಕೆಲಸ ಮಾಡ್ತದೆ, ಮತ್ತೆ ಅದರಿಂದಲೇ ಇಡೀ ಶಕ್ತಿ ದೊರೆಯುವಂತದ್ದು ಶರೀರಕ್ಕೆ. ಆಹಾರ ಆದಷ್ಟು ನೀವು ಅದೇ ಕೆಲವೊಮ್ಮೆ ಅನಿವಾರ್ಯವಾಗಿ ತಗೊಳ್ಬೇಕಾಗ್ತದೆ, ಹಿತವಾಗಿರಬೇಕು, ಮಿತವಾಗಿರಬೇಕು. ಹೌದು, ಬಹಳ ಸಂತೋಷ ಡಾಕ್ಟರ್ ಸಂದೀಪ್ ಅವರೇ. ಉಪವಾಸ ಚಿಕಿತ್ಸೆಯ ಒಂದು ಮಹತ್ವ ಏನು, ಯಾಕಾಗಿ ಮಾಡಬೇಕು, ಇದರಿಂದ ಏನೇನು ಉಪಯೋಗಗಳಿವೆ, ಈ ವಿಚಾರವಾಗಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದ, ನಮಸ್ಕಾರ. ಧನ್ಯವಾದ, ನಮಸ್ಕಾರ. ಇದುವರೆಗೆ ಉಪವಾಸ ಚಿಕಿತ್ಸೆ ಈ ಕುರಿತು ಮಂಗಳೂರು ದೇವಿನಗರದ ಶಾರದಾ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಡಾಕ್ಟರ್ ಸಂದೀಪ್ ಬೇಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಇಲಿ ಮತ್ತು ಹೆಗ್ಗಣಗಳು ಸಸ್ತನಿಗಳಾಗಿದ್ದು ದಂಶಕ ಗುಂಪಿಗೆ ಸೇರಿರುವಂತಹ ಪ್ರಾಣಿಗಳು. ಗಾತ್ರದಲ್ಲಿ ಪುಟ್ಟದಾಗಿರುವಂತಹ ಇಲಿಗಳು ತಮ್ಮ ವಿಶಿಷ್ಟ ಲಕ್ಷಣಗಳಿಂದ ಮನುಷ್ಯರಿಗೆ ಸವಾಲೊಡ್ಡಿ ನಿಂತಿರುವಂತಹದ್ದು ನಿಜಕ್ಕೂ ಸೋಜಿಗದ ಸಂಗತಿ ಅಂತಲೇ ಹೇಳಬೇಕು. ನಮ್ಮ ದೇಶದಲ್ಲಿ ಸುಮಾರು 128 ಹೆಚ್ಚು ಪ್ರಭೇದದ ಇಲಿಗಳು ಇವೆ. ಮನುಷ್ಯರ ಜೊತೆಗೆ ಇವುಗಳ ಸಂಬಂಧ, ಇದರ ಆಧಾರದ ಮೇಲೆ ಮುಖ್ಯವಾಗಿ 4 ಗುಂಪುಗಳಾಗಿ ಇವುಗಳನ್ನು ವಿಂಗಡಿಸಬಹುದು. ಮನೆ ಇಲಿಗಳು ಅಂತಂದರೆ ಇವು ಮನುಷ್ಯರ ಜೊತೆಗೆ ವಾಸಿಸುವುದಕ್ಕೆ ಅಪೇಕ್ಷಿಸುವಂತಹದ್ದು ಮತ್ತು ಧಾನ್ಯಗಳ ಮೇಲೆ ಅವಲಂಬಿಸಿರುತ್ತದೆ. ಉದಾಹರಣೆಗೆ ಕಪ್ಪಿಲಿ ಅಥವಾ ಮನೆ ಇಲಿ ಇಲ್ಲವೇ ಜಂತಿ ಇಲಿ, ಇದನ್ನು ಸುಂಡ್ಲಿ ಅಥವಾ ಮನೆ ಹೆಗ್ಗಣ ಅಂತಲೂ ಕೂಡ ಕರೀಬಹುದು. ಎರಡನೆಯ ವರ್ಗ ಆಗಂತುಕ ಇಲಿ ಎನ್ನುವಂತಹದ್ದು. ಈ ವರ್ಗಕ್ಕೆ ಸೇರಿದ ಇಲಿಗಳು ಚರಂಡಿ ಇಲಿ. ಇವು ಮನುಷ್ಯರ ಮೇಲೆ ಆಹಾರಕ್ಕೆ ಮಾತ್ರ ಅವಲಂಬನೆಯನ್ನು ಹೊಂದಿದೆ, ಆಸರೆಗಾಗಿ ಅಲ್ಲ. ಹೊಲದ ಇಲಿಗಳು ಮನುಷ್ಯನ ಮೇಲೆ ಆಹಾರಕ್ಕಾಗಿ ಅವಲಂಬಿಸಿದರೂ ಮನುಷ್ಯರಿಂದ ಬಹುದೂರ ವಾಸಿಸುವಂಥವು, ಸಾಮಾನ್ಯವಾಗಿ ಮನೆಯನ್ನು ಪ್ರವೇಶಿಸುವುದೇ ಇಲ್ಲ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಸಣ್ಣ ಜಾತಿಯ ಹೆಗ್ಗಣಗಳು, ಕಾಡು ಇಲಿಗಳು. ಇವು ಆಹಾರಕ್ಕಾಗಲಿ ಅಥವಾ ಆಸರೆಗಾಗಲಿ ಮನುಷ್ಯರನ್ನು ಅವಲಂಬಿಸಿಲ್ಲ. ಕಾಡು ಮರುಭೂಮಿಗಳಲ್ಲಿ ಇವುಗಳ ವಾಸ, ಉದಾಹರಣೆಗೆ ಜರ್ಬಿಲಿ ಎನ್ನುವಂತಹದ್ದು. ಇಲಿಗಳು ಸಾಮಾನ್ಯವಾಗಿ ಮಣ್ಣಿನ ಒಳಗಡೆ ಆಳವಾದಂತಹ ಹಾಗೂ ಸುಸಜ್ಜಿತ ಬಿಲೆಗಳನ್ನು ತೋಡಿಕೊಂಡು ಅಲ್ಲಿ ವಾಸಿಸ್ತವೆ. ಬಿಲೆಗಳಿಗೆ ಸಾಮಾನ್ಯವಾಗಿ ಒಂದು ಮುಖ್ಯ ಪ್ರವೇಶ ದ್ವಾರವಿದ್ದು ವೈರಿಗಳಿಂದ ಅಪಾಯ ಉಂಟಾದಾಗ ತಪ್ಪಿಸಿಕೊಳ್ಳುವುದಕ್ಕೆ 2 ಅಥವಾ 3 ಗುಪ್ತ ಮಾರ್ಗಗಳನ್ನು ಅವು ಮಾಡಿಕೊಂಡಿರ್ತವೆ. ಆದರೆ ಎಲ್ಲ ಜಾತಿಯ ಇಲಿಗಳು ಬಿಲೆಗಳನ್ನು ಕೊರೆಯುವುದಿಲ್ಲ. ಉದಾಹರಣೆಗೆ ಮನೆ ಇಲಿ ಜಂತಿಯ ಮೇಲೆ ವಾಸಿಸ್ತದೆ, ಕಂದು ಇಲಿ ಚರಂಡಿಯಲ್ಲಿ ವಾಸ ಮಾಡ್ತವೆ, ಮರಗಳ ಮೇಲೂ ಇಲಿಗಳು ವಾಸ ಮಾಡುವಂತಹ ಅಭ್ಯಾಸ ಇರ್ತವೆ. ಇವು ಜಗತ್ತಿನ ಅತ್ಯಂತ ಶೀತ ಹಾಗೂ ಉಷ್ಣವಲಯ ಪ್ರದೇಶಗಳಲ್ಲಿಯೂ ಆಯಾ ಪರಿಸ್ಥಿತಿಗೆ ಹೊಂದಿಕೊಂಡು ಯಶಸ್ವಿಯಾಗಿ ಬದುಕಬಲ್ಲವು. ಮನುಷ್ಯನಿಗೆ ಉಪದ್ರವಕಾರಿಯಾಗಿರುವಂತಹ ಇಲಿಗಳಲ್ಲಿ ವಿಶಿಷ್ಟ ಗುಣಲಕ್ಷಣಗಳಿವೆ. ಇಲಿಗಳಿಗೆ ಉತ್ತಮವಾದಂತಹ ಸಮತೋಲನ ಮತ್ತು ಹತ್ತುವ ಸಾಮರ್ಥ್ಯ ಇರ್ತದೆ. ನಿಂತ ಸ್ಥಳದಿಂದ ಸುಮಾರು 2.5 ಎತ್ತರಕ್ಕೆ ಅವು ಜಿಗಿಯಬಲ್ಲವು. ನೀರಿನಲ್ಲಿ 1 ಗಂಟೆಗೆ 1 ಕಿಲೋಮೀಟರ್ ದೂರದವರೆಗೆ ಈಜಬಲ್ಲವು. ಇಲಿಗಳಿಗೆ ಬಣ್ಣ ಗುರುತಿಸುವಂತಹ ಶಕ್ತಿ ಇಲ್ಲ, ದೃಷ್ಟಿ ಮಂದವಾಗಿರುತ್ತದೆ, ಬಹಳ ದೂರದ ವಸ್ತುಗಳು ಅವುಗಳಿಗೆ ಗೋಚರಿಸುವುದಿಲ್ಲ. ಆದರೆ ಬೆಳಕು ಮತ್ತು ಕತ್ತಲೆಗಳ ಅರಿವು ಉಂಟಾಗ್ತದೆ, ಶ್ರವಣ ಮತ್ತು ಗ್ರಹಣ ಶಕ್ತಿ ಚುರುಕಾಗಿದೆ, ಸ್ಪರ್ಶಜ್ಞಾನವು ಅವುಗಳ ಮೇಲಿರುವ ಕೂದಲುಗಳಿಂದ ಆಗ್ತವೆ. ಇಲಿಯು ಕೂಡ ಪ್ರತಿ ದಿವಸ ರುಚಿಯಾದ ಹಾಗೂ ತಾಜಾ ಆಹಾರಕ್ಕಾಗಿ ಹುಡುಕ್ತಾ ಇರ್ತದೆ. ಇಲಿಗಳು ಸಾಮಾನ್ಯವಾಗಿ ಶಾಖಾಹಾರಿಗಳಾಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಮಾಂಸಾಹಾರವನ್ನು ಕೂಡ ಸೇವಿಸುವುದಿದೆ. ಇಲಿಗಳು 7 ದಿವಸ ಆಹಾರ ಇಲ್ಲದೆ 2 ದಿವಸ ನೀರಿಲ್ಲದೆ ಬದುಕಬಲ್ಲವು. ಇಲಿಗೆ ವಾಂತಿ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಇಲಿಗಳ ಸಂತಾನೋತ್ಪತ್ತಿ ಸಾಕಷ್ಟು ಇದೆ. ಇಲಿಗಳು ಆರೋಗ್ಯಕರ ಪರಿಸರದಲ್ಲಿ 1 ಜೊತೆ ಇಲಿಗಳು ವರ್ಷವೊಂದಕ್ಕೆ ಸುಮಾರು 800 ಮರಿಗಳನ್ನು ಮಾಡಬಹುದು. 3 ವರ್ಷಗಳಲ್ಲಿ 35 ಕೋಟಿ ಸಂತಾನಾಭಿವೃದ್ಧಿಯನ್ನು ಮಾಡಿಕೊಳ್ಬಹುದು. ಇಲಿಗಳಿರುವ ಬಾಚಿ ಹಲ್ಲುಗಳು ತಿಂಗಳಿಗೆ 1 ಸೆಂಟಿಮೀಟರ್ನಷ್ಟು ಉದ್ದ ಬೆಳೀತವೆ. ಸಾಮಾನ್ಯವಾಗಿ 1 ಸೂಲಿನಲ್ಲಿ ಇದ್ದ ಮರಿಗಳ ಸಂಖ್ಯೆ 5-10 ಆದರೆ 21 ಮರಿಗಳಿದ್ದ ದಾಖಲೆಯೂ ಕೂಡ ಇದೆ. ಒಂದು ಇಲಿ ವರ್ಷಕ್ಕೆ 4-6 ಸಾರಿ ಮರಿಯನ್ನು ಹಾಕಬಹುದು. ಇಲಿಗಳು ಆಯುಷ್ಯ ಸುಮಾರು 18 ತಿಂಗಳುಗಳು. ಇಲಿ ಹುಟ್ಟಿದ 6 ವಾರಗಳಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಪಡಿತವೆ. ಗರ್ಭಧಾರಣೆಯ ಅವಧಿ ಕೇವಲ 28 ದಿವಸಗಳು. ಒಂದು ಇಲಿ ದಿನವೊಂದಕ್ಕೆ ಸುಮಾರು 30-35 ಗ್ರಾಂನಷ್ಟು ಧಾನ್ಯವನ್ನು ತಿನ್ನಬಲ್ಲವು. ಇದಲ್ಲದೆ ಒಂದು ಇಲಿ ಒಂದು ವರ್ಷಕ್ಕೆ ಸುಮಾರು 22,000 ಹಿಕ್ಕಿಗಳನ್ನು ಹಾಕ್ತವೆ. 1.5 ಗ್ಯಾಲನ್ ಪ್ರಮಾಣದಲ್ಲಿ ಮೂತ್ರವನ್ನು ವಿಸರ್ಜಿಸ್ತವೆ. ಲಕ್ಷಗಟ್ಟಲೆ ಕೂದಲುಗಳನ್ನು ಉದುರಿಸ್ತವೆ. ಈ ವಿಸರ್ಜಿತ ವಸ್ತುಗಳು ಧಾನ್ಯಗಳೊಡನೆ ಬೆರೆಯುವುದರಿಂದ ಒಂದು ಇಲಿ 1 ಕ್ವಿಂಟಲ್ ಧಾನ್ಯವನ್ನು ವರ್ಷವೊಂದಕ್ಕೆ ಹಾಳು ಮಾಡಬಲ್ಲದು. ಒಂದು ಅಂದಾಜಿನ ಪ್ರಕಾರ 6 ಇಲಿಗಳು ಸೇರಿ ಒಬ್ಬ ಮನುಷ್ಯನ ಆಹಾರವನ್ನು ಸೇವಿಸಬಲ್ಲವು. ಇಲಿಗಳ ಹಾವಳಿ ಮನೆಗಳಿಗಷ್ಟೇ ಸೀಮಿತವಾಗಿಲ್ಲ. ಅವು ಹೊಲದಲ್ಲಿ ಪೈರು, ಬಿತ್ತನೆಯ ಬೀಜ, ಮೊಳಕೆ ಬಂದ ಸಸ್ಯಗಳು, ಹಣ್ಣು ಹಂಪಲು, ತರಕಾರಿ ಇವುಗಳನ್ನು ಕೂಡ ತಿಂದು ಹಾಳು ಮಾಡ್ತವೆ. ಇಲಿಗಳಿಗೆ ವರದಾನವೆನಿಸಿದ ಜೀವನದುದ್ದಕ್ಕೂ ಬೆಳೀತಾ ಇರುವಂತಹ ವಿಶಿಷ್ಟವಾದ ಬಾಚಿ ಹಲ್ಲುಗಳಿಂದ ಇಲಿಗಳು ಯಾವುದೇ ನಿತ್ಯೋಪಯೋಗಿ ವಸ್ತುಗಳನ್ನು ನಾಶಪಡಿಸಬಲ್ಲವು. ವಿದ್ಯುತ್ ಶಕ್ತಿ ಹರಿತಾ ಇರುವಂತಹ ತಂತಿಗಳನ್ನು ಕಡಿದು ಬೆಂಕಿ ಹತ್ತುವುದಕ್ಕೆ ಕಾರಣವಾಗಬಲ್ಲವು. ಪೀಠೋಪಕರಣಗಳು, ಸುಖಾಸನ, ಗಣಕಯಂತ್ರ, ಬೆಲೆಬಾಳುವ ವಸ್ತುಗಳು ಇವುಗಳನ್ನು ಕಡಿದು ಹಾಳು ಮಾಡಬಲ್ಲವು. ಕಟ್ಟಡಗಳ ಬುನಾದಿಯನ್ನೇ ಕೊರೆದು ಸಡಿಲಗೊಳಿಸಬಲ್ಲವು. ಅಣೆಕಟ್ಟುಗಳಿಗೆ ಧಕ್ಕೆಯನ್ನು ಉಂಟು ಮಾಡಬಲ್ಲವು. ರೈಲು ವಿಮಾನ ಅಪಘಾತ ಸಂಭವಿಸುವಂತಹ ನಿದರ್ಶನಗಳು ಕೂಡ ಇವೆ. ಇಲಿಗಳು ಅನೇಕ ರೋಗಾಣುಗಳನ್ನು ಹರಡಿ ಮನುಷ್ಯನಿಗೆ ಮತ್ತು ಸಾಕುಪ್ರಾಣಿಗಳಿಗೆ ಮಾರಕ ರೋಗಗಳನ್ನು ತಂದೊಡ್ಡಬಲ್ಲವು. ಕಾಮಾಲೆ ರೋಗ, ಇಲಿ ಕಡಿತ ಜ್ವರ, ಟೈಫಾಯ್ಡ್, ಸಾಲ್ಮೊನೆಲ್ಲಾಸಿಸ್, ಲೆಫ್ಟೋಸ್ಪಿರಾಸಿಸ್ ಇತ್ಯಾದಿ ರೋಗಗಳು ಇಲಿ ಹೆಗ್ಗಣಗಳಿಂದ ಹರಡಲ್ಪಡುತ್ತವೆ. ಮನುಷ್ಯನಿಗೆ ಈ ಎಲ್ಲ ರೀತಿಯಿಂದ ಹಾನಿಯನ್ನು ಉಂಟು ಮಾಡುವಂತಹ ಉಪದ್ರವಕಾರಿ ಇಲಿಗಳನ್ನು ನಿಯಂತ್ರಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯವಾಗಬೇಕು. ಯಾವುದೇ ಸ್ಥಳದಲ್ಲಿ ಇಲಿ ವಾಸಿಸುವುದಕ್ಕೆ ಅದಕ್ಕೆ ಆಹಾರ ಮತ್ತು ಆಸರೆ ಅಗತ್ಯ. ಇವುಗಳಲ್ಲಿ ಯಾವುದಾದರೂ ಒಂದು ಸಿಗದೇ ಇದ್ದಾಗ ಇಲಿ ಅಲ್ಲಿ ಇರಲಾರದು. ಇಲಿಗಳ ಪ್ರತಿಬಂಧನೆ ಅಥವಾ ದೂರ ಇಡುವಿಕೆ ಈ ತತ್ವದ ಮೇಲೆ ಆಧರಿಸಿದೆ. ಇಲಿ ಇಲಿಗಳನ್ನು ಕೊಲ್ಲುವಂತಹ ಕೆಲಸ ಇಲ್ಲ. ದಾಸ್ತಾನು ಕೋಣೆಗಳನ್ನು ಮತ್ತು ಸ್ವಚ್ಛತೆ ಕಾಪಾಡಿ ಇಲಿಗಳು ಗೂಡು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರದ ಹಾಗೆ ನೋಡಿಕೊಳ್ಬೇಕು. ಇಲಿಯ ಬಿಲಗಳಿಗೆ ಗಾಜಿನ ಚೂರು, ಸಿಮೆಂಟನ್ನು ಹಾಕಿ ಮುಚ್ಚಬಹುದು. ಹಾಗೆಯೇ ಆಹಾರ ಧಾನ್ಯ ಮತ್ತು ಇತರ ಪದಾರ್ಥಗಳು ಇಲಿಗಳಿಗೆ ಸಿಗದ ಹಾಗೆ ಭದ್ರವಾದ ಕಣಜಗಳಲ್ಲಿ ದಾಸ್ತಾನು ಮಾಡುವುದರಿಂದ ಇಲಿಗೆ ಆಹಾರ ಸಿಗದ ಹಾಗೆ ಮಾಡಬಹುದು. ಜೊತೆಗೆ ಇಲಿಗಳನ್ನು ದೂರ ಇಡಬಹುದು. ಇಲಿಗಳನ್ನು ಭೌತಿಕ, ಯಾಂತ್ರಿಕ, ಜೈವಿಕ ಮತ್ತು ರಾಸಾಯನಿಕ ವಿಧಾನಗಳಿಂದ ನಾಶಪಡಿಸಬಹುದು. ಭೌತಿಕ ವಿಧಾನದಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡುವುದು, ಹೊಲದಲ್ಲಿಯ ಬಿಲಗಳನ್ನು ತೆರೆಯಲ್ಪಟ್ಟು ಅದರಲ್ಲಿರುವಂತಹ ಇಲಿಗಳು ನೈಸರ್ಗಿಕ ವೈರ್ಗಳಿಗೆ ಬಲಿಯಾಗ್ತವೆ. ನೀರಾವರಿ ಸೌಕರ್ಯ ಇರುವ ವೇಳೆ ಬಿಲಗಳಲ್ಲಿ ನೀರನ್ನು ಹಾಯಿಸಿದಾಗ ಇಲಿಗಳು ಹೊರಬರ್ತವೆ. ಆದರೆ ಗದ್ದೆಯಲ್ಲಿ ಪೈರು ಇರುವಾಗ ಉಳುಮೆ ಮಾಡುವುದು ಸಾಧ್ಯ ಆಗುವುದಿಲ್ಲ. ಹಾಗೆ ಬೆಳೆ ಕಟಾವಿನ ಹಂತ ತಲುಪಿದಾಗ ನೀರನ್ನು ಹಾಯಿಸುವುದು ಕೂಡ ಸಾಧ್ಯ ಆಗುವುದಿಲ್ಲ. ಜೈವಿಕ ವಿಧಾನದಲ್ಲಿ ಇಲಿಗಳ ನೈಸರ್ಗಿಕ ವೈರಿಗಳಾದ ಬೆಕ್ಕುಗಳು, ನಾಯಿಗಳು, ಗಿಡುಗ, ಕಾಗೆ, ಹದ್ದು ಇವುಗಳಿಂದ ನಿಯಂತ್ರಿಸುವಂತಹದ್ದು ಜೈವಿಕ ವಿಧಾನ. ಹಾವುಗಳು ಕೂಡ ಇಲಿಗಳನ್ನು ಬೇಟೆಯಾಡಿ ಇಲಿಗಳ ಸಂಖ್ಯೆಯನ್ನು ಗಣನೀಯವಾಗಿ ತಗ್ಗಿಸ್ತವೆ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಬಿಕೆ ಸುಮಿತ್ರಾ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಗಂಟೆ